12, ಗೋಕರ್ಣ 11, ಕುಂದಾಪುರ 10. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಮತ್ತು ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿಯಲ್ಲಿ ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸಲಿರುವ ಕಾರಣ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅನ್ನಭಾಗ್ಯ ಯೋಜನೆ, ಅಕ್ಕಿಗೆ ಬದಲಾಗಿ ಹಣ ನೀಡಲು ಸಚಿವ ಸಂಪುಟ ತೀರ್ಮಾನ. ರಾಜ್ಯದಲ್ಲಿ 1,80,00,000 ಜನ್ಧನ್ ಖಾತೆ, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿ, ದಾಖಲೆ ವಶ. ಕರಾವಳಿಯಲ್ಲಿ ಮುಂಗಾರು ಚುರುಕು, ನದಿಗಳ ನೀರಿನ ಮಟ್ಟ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳ್ತಾ ಇದ್ದೀರಾ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ ಆಗಿದೆ 6:51. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಎಂಎನ್ ವ್ಯಾಸರಾವ್ ಅವರ ರಚನೆ ವೃಂದಗಾನದಲ್ಲಿ.

ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ರೈತ ಬಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಹಣ್ಣಿನ ತೋಟದಲ್ಲಿ ಫಲವತ್ತತೆಯ ನಿರ್ವಹಣೆ ಈ ಕುರಿತು ಡಾಕ್ಟರ್ ಎಎನ್ ಗಣೇಶ ಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ಮಹಾದೇವಮ್ಮ ಮತ್ತು ಸಂಗಡಿಗರಿಂದ ಸೋಪಾನಿ ಪದವನ್ನ ಆಲಿಸುವಿರಿ. ಮೊದಲಿಗೆ ಕೇಳಿ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಗಣೇಶ್ ಮೂರ್ತಿ ಅವರೇ. ನಮಸ್ಕಾರ. ನಮ್ಮ ರೈತರು ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣಿನ ತೋಟಗಳನ್ನ ಮಾಡಿಕೊಂಡಿದ್ದಾರೆ. ವಿವಿಧ ಬೆಳೆಗಳ ಹಣ್ಣಿನ ತೋಪುಗಳನ್ನ ನಾವು ಇವತ್ತು ಕಾಣಬಹುದು. ಈ ಒಂದು ತೋಪುಗಳಲ್ಲಿ ನಾವು ಪೋಷಕಾಂಶಗಳನ್ನು ಹೇಗೆ ಪೂರೈಕೆ ಮಾಡಬೇಕಾಗತ್ತೆ, ಜೊತೆಗೆ ಬೇರೆ ಒಂದು ನಿರ್ವಹಣಾ ಕ್ರಮಗಳನ್ನು ಈ ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಯಾವ ರೀತಿ ಅವರು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಯಾವ್ಯಾವ ಹಣ್ಣಿನ ಬೆಳೆಗಳ ತೋಟಗಳನ್ನು ನಾವು ಕಾಣ್ಬೋದು ಅಂತೀರಿ? ನಮಸ್ಕಾರ ರೈತ ಬಾಂಧವರೇ. ಕರ್ನಾಟಕದಲ್ಲಿ ನಮಗೆ ಮುಖ್ಯವಾಗಿ ಹಣ್ಣಿನ ತೋಟಗಳು ಅಂದರೆ ದ್ರಾಕ್ಷಿ ತೋಟ, ಮಾವಿನ ತೋಟ, ಸೀಬೆ ತೋಟ, ಸಪೋಟ ತೋಟ, ಬನಾನಾ ತೋಟ ಮತ್ತು ದಾಳಿಂಬೆ ತೋಟ. ಇವು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಹಣ್ಣಿನ ಬೆಳೆಗಳು. ಇದರಲ್ಲಿ ಮುಖ್ಯವಾಗಿ ದ್ರಾಕ್ಷಿ, ಮಾವು ಎರಡು ರಫ್ತು ಮಾಡ್ತಾನೂ ಇದ್ದೀವಿ, ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಮಾರ್ಕೆಟಲ್ಲೂ ಬರ್ತಾ ಇದೆ. ದಾಳಿಂಬೆ ಅಂತೂ ಕರ್ನಾಟಕದಲ್ಲಿ ಮುಖ್ಯ ಸ್ಥಾನನೇ ಗಳಿಸಿದೆ. ಜೊತೆಗೆ ಈ ಅಂಜೂರನ್ನು ಇತ್ತೀಚೆಗೆ ಬರ್ತಾ ಇದೆ ಸ್ವಲ್ಪ ಪ್ರಮಾಣದಲ್ಲಿ. ಅಂಜೂರ ಈಗೀಗ ಮುಂದೆ ಬರ್ತಿರೋ ಹಣ್ಣಿನ ತೋಟದಲ್ಲಿ ಒಂದು, ಅದರಲ್ಲಿ ಡಯಾನಾ ಅಂತ ಒಂದಿದೆ, ಪೂನಾ ಅಂತ ಎರಡು ವೆರೈಟಿಗಳಿದೆ. ಡಯಾನಾ ಒಣಗಿಸೋದಕ್ಕೂ ಕೂಡ ಉಪಯೋಗಿರುವಂತಹ ಹಣ್ಣಿನ ಇದು ಅಂಜೂರದ ತೋಟ, ಜನಪ್ರಿಯವಾಗ್ತಿರುವಂತಹ ಬೆಳೆ ಅಂತ ನಾವು ಹೇಳ್ಬೋದು. ಈಗ ಅಂಜೂರ ಸಾಕಷ್ಟು ಜನಪ್ರಿಯ ಆಗ್ತಾ ಇದೆ, ವಿಸ್ತರಣೆ ಜಾಸ್ತಿ ಆಗ್ತಾ ಇದೆ. ಈಗ ಮುಖ್ಯವಾಗಿ ನಾವು ಈ ತೋಟಗಳ ಒಂದು ಸ್ಥಾಪನೆಗೆ ಬಂದ್ರೆ, ಈ ಹಣ್ಣಿನ ತೋಟಗಳ ಸ್ಥಾಪನೆಗೆ ಬಂದ್ರೆ, ಯಾವ ರೀತಿಯಾದಂತ ಜಮೀನನ್ನ ಈ ಹಣ್ಣಿನ ತೋಟಗಳನ್ನ ಮಾಡ್ಕೊಳ್ಳೋದಕ್ಕೆ ಆಯ್ಕೆ ಮಾಡ್ಕೋಬೇಕು ಅಂತೀರಿ? ಸಾಮಾನ್ಯವಾಗಿ ನಮ್ಮ ರೈತರ ಮನಸ್ಸಿನಲ್ಲಿ ಏನಿದೆ ಅಂದ್ರೆ, ಹಣ್ಣಿನ ತೋಟ ಅಂದ್ರೆ ಬಾಕಿ ಭತ್ತ, ರಾಗಿ, ಜೋಳ ಈ ತರ ಜಮೀನು ಎಲ್ಲಿ ಆಗುದಿಲ್ವ ಬೆಳೆ ಆ ತರ ಜಾಗನೇ ಹುಡುಕ್ತಾ ಇರ್ತಾರೆ. ಹಣ್ಣಿನ ತೋಟ ಕೃಷಿ ಬೆಳೆಗಳಿಗೆ ಜಾಸ್ತಿ ಮಹತ್ವ ಕೊಟ್ಟು ಹಣ್ಣಿನ ಬೆಳೆಗೆ ಸ್ವಲ್ಪ ಅದಕ್ಕಿಂತ ಕ್ಷೀಣವಾಗಿರೋ ಜಾಗ ಅಂತ ಜಮೀನನ್ನ ಅಲೋಕೇಟ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ರೈತರು ಒಂದು ಮನಸ್ಸಲ್ಲಿ ಇಟ್ಕೋಬೇಕು, ಹಣ್ಣಿನ ಬೆಳೆಗೂ ಅಷ್ಟೇ ಫಲವತ್ತತೆ ಗುಣವತ್ತತೆ ಬೇಕು, ಕೃಷಿ ಬೆಳೆಗೆ ಎಷ್ಟು ಬೇಕೋ ಅದು ಅಷ್ಟೇ ಇದಕ್ಕೂ ಬೇಕಾಗುತ್ತೆ. ಆದ್ರಿಂದ ತೋಟ ಮಾಡೋಕ್ ಮುಂಚೆ ರೈತರು ಕೆಲವು ಅಂಶಗಳನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಮುಖ್ಯವಾಗಿ ತೋಟದ ಬೆಳೆ ಅಂದ್ರೆ, ಹಣ್ಣಿನ ತೋಟದ ಬೆಳೆ ಅಂದ್ರೆ ನೀರು ನಿಲ್ಲಬಾರ್ದು, ನೀರು ಬಸ್ದು ಹೋಗ್ಬೇಕು ಚೆನ್ನಾಗಿ. ಆದ್ರಿಂದ ಏನ್ ಮಾಡ್ತೀವಿ, ಸ್ವಲ್ಪ ಜಮೀನು ಇಳಿಜಾರು ಪ್ರದೇಶ ಇದ್ರೂ ಕೂಡ ಹಣ್ಣಿನ ತೋಟ ಚೆನ್ನಾಗಿ ಬರುತ್ತೆ. ಎರಡನೇದಾಗಿ ಹಣ್ಣಿನ ತೋಟ ಮಾಡೋದಕ್ಕೆ ಮುಂಚೆ ಒಂದ್ಸತಿ ಮಣ್ಣನ್ನು ಅಗದು ನೋಡಬೇಕು, ಎಷ್ಟು ಆಳ ಇದೆ ಅಂತ. ಅಂದ್ರೆ ಕನಿಷ್ಠ ಎಷ್ಟು ಆಳ, ಕನಿಷ್ಠ 3 ಅಡಿನಾರು ಆಳ ಇದ್ರೆ ಮಣ್ಣು ಹಣ್ಣಿನ ಬೆಳೆಗೆ ಅತಿ ಉತ್ತಮ. ಅಂದ್ರೆ 3 ಅಡಿ ಕೆಳಗಡೆ ನೊರಜುಗಲ್ಲು ಇದೆಲ್ಲ ಬಂದ್ರೂ ಪರವಾಗಿಲ್ಲ, 3 ಅಡಿವರೆಗೆ ಮಣ್ಣಿದ್ದು ಅದ್ರ ಕೆಳಗಡೆ ಏನಿದ್ರು ಪರವಾಗಿಲ್ಲ. 3 ಅಡಿನಾರು ಕಮ್ಮಿ ಅಂದ್ರು 3 ಅಡಿ ಆಳನಾರು ಇರಬೇಕು. ಯಾಕೆಂದ್ರೆ ಹಣ್ಣಿನ ಬೆಳೆನಲ್ಲಿ ಸಾಮಾನ್ಯ ಬೇರು 1.5 ಮೀಟರ್ 2 ಮೀಟರ್ ವರೆಗೂ ಹೋಗೋದನ್ನ ನೋಡಿದೀವಿ. 3 ಅಡಿನಾರು ಇದ್ರೆ ಅಟ್ಲೀಸ್ಟ್ ಅದರ ಬೇರು ವಿಸ್ತರಣಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಕನಿಷ್ಠ 1 ಮೀಟರ್ ಆದ್ರೂ ಇರಲೇಬೇಕು, 1 ಮೀಟರ್ ಆದ್ರೂ ಇರಬೇಕಾಗುತ್ತೆ. ಇದು ಬಹಳ ಮುಖ್ಯವಾದ, ಇದು ಅತಿ ಮುಖ್ಯವಾದ ಅಂಶ. ಇನ್ನೊಂದೇನು ಅಂದ್ರೆ ನೀರು ಬಸಿಯುವುದನ್ನು ಮುಖ್ಯವಾಗಿ ಮನಸ್ಸಿನಲ್ಲಿ ಇಟ್ಕೋಬೇಕು. ನೀರೇನಾರ ನಿಂತ್ಕೊಳ್ತೆ ಅಂದ್ರೆ ಅದು ಹಣ್ಣಿನ ತೋಟಕ್ಕೆ ಯೋಗ್ಯವಲ್ಲ. ಈ 3 ಅಂಶಗಳು ಬಹಳ ಮುಖ್ಯವಾಗಿ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಇನ್ನ ಈ ಹಣ್ಣಿನ ಬೆಳೆಗಳಲ್ಲಿ ನಾವು ಮಣ್ಣಿನ ನಿರ್ವಹಣೆಯನ್ನು ಮಾಡ್ಕೊಳ್ಳುವಾಗ ಯಾವ್ಯಾವ ಅಂಶಗಳ ಕಡೆಗೆ ಒತ್ತನ್ನ ಕೊಡಬೇಕಾಗತ್ತೆ? ಹಣ್ಣಿನ ತೋಟ ಶುರು ಮಾಡೋದಕ್ಕೆ ಮುಂಚೆ ನಾವು ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ, ನೀರನ್ನು ಪರೀಕ್ಷೆ ಮಾಡಿಸಿ ಅಂತ ಎಲ್ಲ ರೈತರಿಗೂ ಹೇಳ್ತೀವಿ. ಸಾಕಷ್ಟು ಜನ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನಲ್ಲಿ ಬಂದು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸ್ಕೊಳ್ಳದೆ ಅವ್ರ ತೋಟ ಶುರು ಮಾಡೋದಿಲ್ಲ. ಎಲ್ಲ ರೈತರು ಬಂದವ್ರಿಗೂ ಇದನ್ನೇ ನಾನು ಹೇಳೋದು, ಬನ್ನಿ ನಮ್ಮ ಸಂಸ್ಥೆಯಲ್ಲಿ ಮಣ್ಣು ಮತ್ತು ನೀರನ್ನ ಪರೀಕ್ಷೆ ಮಾಡಿಸ್ಕೊಳ್ಳಿ, ಅದಾದ ನಂತರ ಬಾಕಿ ಮಾಹಿತಿ ತೋಟ ಶುರು ಮಾಡೋದಕ್ಕೆ ಮುಂಚೆ ಏನೇನು ಬೇಕು ಎಲ್ಲದನ್ನು ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಆಮ್ಲದ ಅಂಶ, ಲವಣದ ಅಂಶ, ಮಣ್ಣಿನಲ್ಲಿ ಇಂಗಾಲದ ಅಂಶ ಅಂದರೆ ಎಲೆ ಗೊಬ್ಬರಗಳ ಪ್ರಮಾಣ ಎಷ್ಟಿದೆ ಜಮೀನಲ್ಲಿ ಅದರ ಬಗ್ಗೆ ರೈತರು ತುಂಬ ತಿಳ್ಕೋಬೇಕಾಗಿದೆ. ಅದನ್ನು ತಿಳ್ಕೊಂಡು ಮುಂದಕ್ಕೆ ಹೇಗೆ ತೋಟನ ಶುರು ಮಾಡಬಹುದು ಅಂತ ನಮ್ಮಿಂದ ಮಾಹಿತಿ ಪಡಿಬಹುದು. ಅಂದ್ರೆ ರಸಸಾರ ಎಷ್ಟಿದೆ ಅಂತ ಗೊತ್ತಾಗಬೇಕು, ರಸಸಾರ ಎಷ್ಟಿದೆ ಅಂತ ಗೊತ್ತಾಗಬೇಕು. ಮತ್ತೆ ಭೌತಿಕ ಗುಣ, ಭೌತಿಕ ಗುಣ ತೋಟಗಾರಿಕೆ ಬೆಳೆಗಳಲ್ಲಿ ತುಂಬಾ ಮುಖ್ಯವಾದ್ದು. ಅಂದ್ರೆ ಆ ಮಣ್ಣಲ್ಲಿ ಎಷ್ಟು ಮಟ್ಟಿಗೆ ಗಾಳಿ ಆಡುತ್ತೆ, ಗಾಳಿ ಆಡುತ್ತೆ, ನೀರು ಎಷ್ಟು ಹಿಡಿದು ಇಟ್ಕೊಳ್ಳುತ್ತೆ, ನೀರು ಹೇಗೆ ಬಸದು ಹೋಗುತ್ತೆ ಅದನ್ನೆಲ್ಲ ಪರೀಕ್ಷೆ ಮಾಡಿ ಜೊತೆಗೆ ಸಾವಯವ ಇಂಗಾಲ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಹೌದು, ಸಾವಯವ ಇಂಗಾಲ ಅತಿ ಮುಖ್ಯವಾದ್ದು, ಅದು ಎಷ್ಟಿದೆ ಅಂತ ತಿಳ್ಕೊಂಡು ಮುಂದುವರಿಬೇಕು. ಇನ್ನು ಮುಖ್ಯವಾಗಿ ತಾವು ತಿಳಿಸಿದಾಗೆ ಈ ಹಣ್ಣಿನ ಬೆಳೆಗಳಲ್ಲಿ ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿದ್ರು. ಪ್ರಾರಂಭದಲ್ಲೂ ಮಣ್ಣಿನ ಪರೀಕ್ಷೆಯನ್ನು ಮಾಡಿ ನಾವು ತೋಟವನ್ನ ಮಾಡ್ಕೋಬೇಕು ಅಂತ ಹೇಳಿದ್ರಿ. ಈ ತೋಟವನ್ನ ಮಾಡ್ಕೊಂಡಾದ್ಮೇಲೂ ನಾವು ವರ್ಷ ಬಿಟ್ಟು ವರ್ಷ ಅಥವಾ ಪ್ರತಿ ವರ್ಷವೂ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಯಾವ ಒಂದು ಸಮಯದಲ್ಲಿ ಇದನ್ನ ಮಾಡಬೇಕಾಗತ್ತೆ, ಈ ಕ್ರಮ ಹೇಗೆ ಅಂತೀರಾ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸೋದು? ಮುಖ್ಯವಾಗಿ ಈ ನಮೂನೆಯನ್ನ ಸಂಗ್ರಹಿಸೋದು ಬಹಳ ಮುಖ್ಯ ರೈತರ ಹಂತದಲ್ಲಿ. ಈ ತೋಟಗಳು ಈಗ ಸ್ಥಾಪನೆ ಆಗಿರ್ತವೆ, ಅಲ್ಲಿ ನಮೂನೆಯನ್ನ ಎಲ್ಲಿ ತೆಗಿಬೇಕಾಗತ್ತೆ, ಹೇಗೆ ತೆಗಿಬೇಕಾಗತ್ತೆ ಅಂತ ಸ್ವಲ್ಪ ಹೇಳ್ತೀರಿ. ನೀವು ತೋಟ ಶುರು ಮಾಡೋದಕ್ಕೆ ಮುಂಚೆ ಮಣ್ಣಿನ ಪರೀಕ್ಷೆ ಮಾಡಿಸಿರ್ತೀರಿ, ಅದರದ್ದು ನಿಮಗೊಂದು ಮಾಹಿತಿ ಇರುತ್ತೆ. ನಿಮ್ಮ ಹತ್ರ ಬೆಳೆ ಬಂದ ಹಾಗೆ ಎರಡು ವರ್ಷ ಅಥವಾ ಮೂರು ವರ್ಷ ಆಗ್ಬೋದು, ಬೆಳೆ ನೀವು ನೋಡ್ತೀರಿ, ನಿಮ್ ಮನಸ್ಸಿಗೆ ಅದು ಬೆಳೆ ಸರಿ ಬರ್ತಿಲ್ಲ ಅನ್ನಿಸ್ಬೋದು, ಅಥವಾ ಬೆಳೆನಲ್ಲಿ ಯಾವ್ದಾರ ಅವಲಕ್ಷಣಗಳು ಕಾಣಿಸ್ಕೋಬಹುದು. ಆ ತಕ್ಷಣ ನೀವು ಮತ್ತೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು, ಮತ್ತೆ ನೀರಿನ ಪರೀಕ್ಷೆನೂ ಮಾಡಿಸ್ಬೇಕು. ಅಂದ್ರೆ ಹಣ್ಣಿನ ಗಾತ್ರ, ಗುಣಮಟ್ಟ, ಹಣ್ಣಿನ ಗಾತ್ರ ಒಂದೇ ಅಲ್ಲ, ಎಲೆ ಲಕ್ಷಣಗಳು. ಈಗ ಯಾಕಂದ್ರೆ ತೋಟಗಾರಿಕೆ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಬೆಳೆ ಬರೋ ಹೊತ್ತಿಗೆ ಮೂರು ವರ್ಷ ನಾಲ್ಕು ವರ್ಷ ಹಾಗೆ ಆಗುತ್ತೆ. ಬಾಳೆ ಪಪ್ಪಾಯ ಬಾಳೆ ಎರಡು ಬಿಟ್ಟು ಇನ್ನೆಲ್ಲದಕ್ಕೂ ಮೂರು ವರ್ಷನಾದ್ರೂ ಮಿನಿಮಮ್ ಬೇಕಾಗುತ್ತೆ. ಆದ್ರಿಂದ ಬೆಳೆ ಪ್ರತಿ ಹಂತದಲ್ಲೂ ರೈತ ನೋಡ್ತಾ ಇರಬೇಕು ಗಿಡನ, ಗಿಡ ಮರ ನೋಡಿಕೊಂಡು ಅದರಲ್ಲಿ ಯಾವ್ದಾರು ಅವಲಕ್ಷಣ ಕಾಣಿಸ್ತಿದೆಯಾ, ಬೆಳೆ ಚೆನ್ನಾಗಿ ಬರ್ತಿದೆಯೋ ಇಲ್ವೋ, ಕವಲೊಡಿತಾ ಇದೆಯೋ ಇಲ್ವೋ, ಅದನ್ನೆಲ್ಲ ನೋಡ್ತಾ ಇರಬೇಕು. ನೋಡಿ ನಿಮಗೆ ಅನುಮಾನ ಬಂತು ಇದರಲ್ಲಿ ಏನೋ ಸಮಸ್ಯೆ ಇದೆ ಅಂದರೆ ತಕ್ಷಣ ನೀವು ಮಣ್ಣು ಮತ್ತು ನೀರನ್ನು ಪರೀಕ್ಷೆ ಮಾಡಿಸ್ಬೇಕು. ಈಗ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂದರೆ ಸಾಮಾನ್ಯವಾಗಿ ತೋಟದ ವಿಸ್ತೀರ್ಣ ಎಷ್ಟಿದೆಯೋ ಅಷ್ಟನ್ನು ನೀವು ಸ್ವಲ್ಪ ಗಮನ ಮಾಡಬೇಕು. ಗಮನದಲ್ಲಿ ತಗೊಂಡು ಎಲ್ಲಿ ಇಳಿಜಾರು ಜಾಸ್ತಿ ಇದೆ ಅಥವಾ ಎಲ್ಲಿ ಉಬ್ಬು ತಗ್ಗು ಇದೆ ಅಥವಾ ಸಮಸ್ಥಳ ಇದ್ರೆ ನೀವು ಒಂದು ಎಕರೆಗೆ ಒಂದು ನಮೂನೆನಾರು ಮಣ್ಣಿನ ನಮೂನೆ ಮಾದರಿ ಕನಿಷ್ಠ ತಗೋಬೇಕಾಗುತ್ತೆ, ಕನಿಷ್ಠ ತರಬೇಕಾಗುತ್ತೆ. ಅಂದ್ರೆ ಜಮೀನಿನಲ್ಲಿ ವೈವಿಧ್ಯತೆ ಜಾಸ್ತಿ ಇದ್ದಷ್ಟು ಜಾಸ್ತಿ ನಮೂನೆ ತಗೋಬೇಕಾಗುತ್ತೆ. ಹೌದು, ವೈವಿಧ್ಯತೆ ಜಾಸ್ತಿ ಇದ್ರೆ ಉಬ್ಬು ತಗ್ಗು ಜಾಸ್ತಿ ಇದ್ರೆ ನೀವು ಎಲ್ಲಿ ಉಬ್ಬಿದೆ ತಗ್ಗಿದೆ ನೋಡ್ಕೊಂಡು ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಇಲ್ಲಿ ಬೇರೆ ತರ ಬರ್ತಾ ಇದೆ ಇಲ್ಲಿ ಚೆನ್ನಾಗಿ ಬರ್ತಿದೆ ಅಂದ್ರೆ ಅದನ್ನ ನೋಡ್ಕೊಂಡು ನೀವೇ ಇದನ್ನ ಡಿಸೈಡ್ ಮಾಡಿಕೊಂಡು ನಮೂನೆನ ತರಬಹುದು. ನಾವು ಸಾಮಾನ್ಯವಾಗಿ ಒಂದು ಎಕರೆಗೆ ಒಂದು ನಮೂನೆ ತಗೊಂಡು ಬನ್ನಿ ಅಂತ ಹೇಳ್ತೀವಿ. ಈಗ ನಮೂನೆ ಮಣ್ಣಿನ ಸ್ಯಾಂಪಲ್ ತೆಗಿಬೇಕಾದ್ರೆ ಯಾವ ಸ್ಥಳದಲ್ಲಿ ತೆಗಿಬೇಕಾಗುತ್ತೆ? ಹೇಗೆ ತೆಗಿಬೇಕು ಅಂದರೆ ಕೃಷಿ ಜಮೀನಾದರೆ ಬೇರೆ, ಹೌದು, ಹಣ್ಣಿನ ತೋಟದಲ್ಲಿ ನಮೂನೆ ತೆಗಿಬೇಕಾದ್ರೆ ಬೇರೆ. ಇದರಲ್ಲಿ ಏನು ಮಾಡಬೇಕು ಅಂದರೆ ಮರದ ಪಾತಿ ಇದೆಯಲ್ಲ, ಪಾತಿನಲ್ಲಿ ನೀವು ನಮೂನೆ ತೆಗಿಬೇಕಾಗುತ್ತೆ. ಯಾಕೆಂದ್ರೆ ಪಾತಿಯಿಂದ ಹೊರಗಡೆ ಆದ್ರೆ ಅಲ್ಲಿವರೆಗೆ ಹಣ್ಣಿನ ಮರದ ಬೇರುಗಳು ಇರಲ್ಲ, ಸೊ ಅಲ್ಲಿ ನಾವು ಗೊಬ್ಬರನೂ ಹಾಕಲ್ಲ. ನಾವು ಗೊಬ್ಬರ ಹಾಕೋದು, ನೀರು ಬಿಡೋದು ಎಲ್ಲದು ಪಾತಿ ಒಳಗೆ. ಅಂದ್ರೆ ಬುಡದಿಂದ ಎಷ್ಟು ದೂರದಲ್ಲಿ ತೆಗೆದ್ರು ಒಳ್ಳೇದು ಅಂತೀರಿ? ಸೊ ಈಗ ಒಂದು ಹಣ್ಣಿನ ಮರ, ಮಾವಿನ ಮರ ಅನ್ಕೊಂಡ್ರೆ ಒಂದು ಮಾವಿನ ಮರನ ಒಂದು ಛತ್ರಿ ಅಂತ ಇಟ್ಕೊಳ್ಳಿ. ಆ ಛತ್ರಿ ನೀರು ಎಲ್ಲಿವರೆಗೆ ಬೀಳುತ್ತೆ ಅಂದ್ರೆ ನೆರಳು, ಆ ನೆರಳು ನೀರು ಮರದ 12 ಗಂಟೆ ಮಧ್ಯಾಹ್ನದಲ್ಲಿ ಮರದ ನೆರಳು ಎಲ್ಲೆಲ್ಲಿ ಬೀಳುತ್ತೆ ಅದರ ಸಾಮಾನ್ಯವಾಗಿ ಮಧ್ಯಭಾಗದಲ್ಲಿ ಮರದ ಕಾಂಡದಿಂದ ಒಂದು 1/2 ಮೀಟರ್ ದೂರ ಬಿಟ್ಟು ಆ ಛತ್ರಿಯ ಮಧ್ಯಭಾಗದ ನೆರಳಿನಲ್ಲಿ ಒಂದು 4-5 ಕಡೆಯಿಂದ ಒಂದು ಅಟ್ಲೀಸ್ಟ್ ಈ ಹಣ್ಣಿನ ತೋಟ ಅಂದ್ರೆ 20-30 ಸೆಂಟಿಮೀಟರ್ ವರೆಗೂ ಒಂದೇ ನಮೂನೆ ತೆಗೀರಿ ಅಂತ ಹೇಳ್ತೀವಿ ನಾವು. ಒಂದಡಿ ಆಳ, ಒಂದಡಿ ಆಳ ತೆಗೆದ್ಬಿಟ್ಟು ಅವಷ್ಟನ್ನು ನಿಮಗೆ ಬಾಕಿ ಕೃಷಿ ಜಮೀನಲ್ಲಿ ಹೇಗೆ ಮಣ್ಣನ್ನು ವಿಂಗಡಣೆ ಮಾಡ್ತಿರೋ ಹರಡ್ಕೊಂಡು ಅದನ್ನ ಕ್ವಾಡ್ರಲ್ ಮಾಡಿಕೊಂಡು ನಾಲ್ಕು ಐದು ಭಾಗದ ಸ್ಯಾಂಪಲ್ ಅನ್ನು ಮಿಶ್ರ ಮಾಡಿಸಿ ಅದನ್ನ ಒಂದು ಜಮೀನಲ್ಲಿ ಹರಡಿ ಅದರಲ್ಲಿ ಅರ್ಧ ಮಾಡಿಕೊಂಡು ಮತ್ತೆ ಅರ್ಧನ ಬಿಟ್ಟು ಅರ್ಧನ ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಹರಡಿ ಒಂದು ಅರ್ಧ ಕೆಜಿ ಒಂದು ಕೆಜಿ ಅಷ್ಟು ನಮೂನೆನ ಸಂಗ್ರಹಣೆ ಮಾಡಿಕೊಂಡು ಅಂದ್ರೆ ಒಂದು ನಮೂನೆ ಅಂದ್ರೆ ಅರ್ಧದಿಂದ ಒಂದು ಕೆಜಿ ಇದ್ರೆ ಅನುಕೂಲ ಆಗುತ್ತೆ. ಅರ್ಧದಿಂದ ಒಂದು ಕೆಜಿ ಇದ್ರೆ ಅನುಕೂಲ. ಈ ರೀತಿಯಾಗಿ ಅವರು ತಗೋಬೇಕಾಗತ್ತೆ. ಜೊತೆಗೆ ಮೇಲ್ಗಡೆ ಏನಾದರೂ ಎಲೆಗಳು ಇಂಥವಿದ್ರೆ ಅವನ್ನು ತೆಗಿಬೇಕಾಗತ್ತೆ. ಮಣ್ಣಿನ ನಮೂನೆ ತೆಗಿಯೋಕ್ ಮುಂಚೆ ಒಂದು ಮುಖ್ಯವಾಗಿ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಅಂದ್ರೆ ಜಮೀನಿನ ಮೇಲ್ ಬಿದ್ದಿರೋ ಎಲೆ ಬೇರುಗಳು ಅದನ್ನೆಲ್ಲ ಕೈಯಲ್ಲಿ ಅಥವಾ ಸಮಟಿ ಅಥವಾ ಗುದ್ಲಿನಲ್ಲಿ ಅದನ್ನು ತೆಕ್ಕೊಂಡು ಬರೀ ಮಣ್ಣಿನ ಅಂಶ ಮಾತ್ರ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಒಂದಡಿ ಆಳಕ್ಕೆ ತೆಗೆದ್ರೆ ಸಾಕಾಗತ್ತೆ. ಸಾಮಾನ್ಯ ಹಣ್ಣಿನ ತೋಟದಲ್ಲಿ ಒಂದಡಿ ಆಳಕ್ಕೆ ತೆಗೀರಿ ಅಂತ ಹೇಳ್ತೀವಿ. ಅದು ಕೆಲವು ತೋಟಗಳಲ್ಲಿ ಸ್ಪೆಸಿಫಿಕ್ ಆಗಿ ಏನಾದ್ರು ಸಮಸ್ಯೆ ಇದ್ರೆ ನಾವು 1-2 ಅಡಿ ಆಳದ ಬೇರೆ ನಮೂನೆನೂ ತಗೊಂಡು ಬನ್ನಿ ಅಂತ ಹೇಳ್ತೀವಿ. ಈಗ ದ್ರಾಕ್ಷಿ ತೋಟಗಳಲ್ಲಿ ಸ್ವಲ್ಪ ನಾವು ಅಂತರವನ್ನ ಕಡಿಮೆನೆ ಕೊಟ್ಟಿರ್ತೀವಿ. ಹೌದು, ಅಲ್ಲಿ ಯಾಕೆ ತಗೋಬೇಕಾಗತ್ತೆ? ದ್ರಾಕ್ಷಿ ತೋಟದಲ್ಲಿ ಕಾಂಡಗಳ ಸಾಲ್ ಇರುತ್ತಲ್ಲ, ಆ ಸಾಲ್ನಲ್ಲಿ ಕಾಂಡದಿಂದ 1.5-2 ಅಡಿ ಬಿಟ್ಟು ತರಬೇಕಾಗುತ್ತೆ. ಉಳಿದವಕ್ಕೆಲ್ಲ ಹೆಚ್ಚು ಕಡಿಮೆ ಅಷ್ಟೇ. ಉಳಿದವಕ್ಕೆಲ್ಲ ಹೇಳ್ದಂಗೆ ನಾವು ಛತ್ರಿ ನೆರಳಿನಲ್ಲಿ ಹೆಂಗ್ ಬರುತ್ತೋ ಆ ಮಧ್ಯದ ಭಾಗದಲ್ಲಿ ಕಾಂಡದಿಂದ ಒಂದು 1/2 ಮೀಟರ್ 1 ಮೀಟರ್ ದೂರದಿಂದ ತರಬೇಕಾಗುತ್ತೆ. ಬಾಳೆ ತೋಟದಲ್ಲಾದ್ರೆ? ಬಾಳೆ ತೋಟದಲ್ಲೂ ಅಷ್ಟೇ. ಬಾಳೆ ತೋಟದಲ್ಲಿ ನೀವು ನೋಡಿದಂಗೆ ಬಾಳೆ ಮಡಿ ಇರುತ್ತೆ, ಆ ಬಾಳೆ ಮಡಿ ಹತ್ರನೇ ತರಬೇಕು. ಅಂದ್ರೆ ತಕ್ಷಣ ಗೊಬ್ಬರ ಹಾಕಿದಾಗ ಈ ಮಾದರಿ ಸಂಗ್ರಹಿಸಬಾರದು. ನಮೂನೆ ಸಂಗ್ರಹಿಸಕ್ ಮುಂಚೆ ಮುಖ್ಯವಾಗಿ ಬೆಳೆ ಕಟಾವು ಆಗಿರುತ್ತೆ. ಈಗ ಮಾವಿನ ಹಣ್ಣು ಕಿತ್ತಿರ್ತೀರಿ, ಹೌದೌದು, ಕಿತ್ತ ಮೇಲೆ ಅಷ್ಟು ಗೊಬ್ಬರ ಕೊಡೋದಿಲ್ಲ ನಾವು. ನೀವು ಗೊಬ್ಬರ ಕೊಡಕ್ ಮುಂಚೆ ನಮೂನೆ ಸಂಗ್ರಹಣೆ ಮಾಡಬೇಕು. ಗೊಬ್ಬರ ಕೊಟ್ಬಿಟ್ರೆ ತೊಂದ್ರೆ, ಗೊಬ್ಬರ ಕೊಟ್ಬಿಟ್ರೆ ನಿಮ್ಗೆ ನಮೂನೆನಲ್ಲಿ ಬರೋ ಫಲಿತಾಂಶ ನಿಮಗ್ ಸರಿ ಹೋಗಲ್ಲ. ಅದಕ್ಕೆ ಗೊಬ್ಬರ ಅಥವಾ ರಸಗೊಬ್ಬರ ಹಾಕೋಕ್ ಮುಂಚೆ ನೀವು ನಮೂನೆನ ಸಂಗ್ರಹಣೆ ಮಾಡಬೇಕು. ಹಣ್ಣನ್ನ ಕಟಾವ್ ಆದ್ಮೇಲೆ ಎಲ್ಲಾ ಬೆಳೆಗಳಿಗೂ ಅನ್ವಯಿಸುತ್ತೆ. ಇದು ಎಲ್ಲಾ ಬೆಳೆಗೂ ಅನ್ವಯಿಸುತ್ತೆ. ಇದು ಮುಖ್ಯವಾಗಿ ಮಣ್ಣಿನ ಪರೀಕ್ಷೆ ಮಹತ್ವದ ಬಗ್ಗೆ ಆಯ್ತು. ಮುಖ್ಯವಾಗಿ ಯಾವ್ಯಾವ ಅಂಶಗಳಿಗೆ ಈ ಮಣ್ಣಿನ ಪರೀಕ್ಷೆಯಲ್ಲಿ ತಾವು ಒತ್ತು ಕೊಡ್ತೀರಾ? ಮಣ್ಣಿನ ಪರೀಕ್ಷೆನಲ್ಲಿ ಸಾಮಾನ್ಯವಾಗಿ ನಾವು ಮುಖ್ಯವಾಗಿ ನೋಡೋದು ಆಮ್ಲದ ಪ್ರಮಾಣ, ಅಂದ್ರೆ ರಸಸಾರ ಅಂತೀರಾ, ರಸಸಾರ ಅಥವಾ pH ಅಂತ ಏನ್ ಹೇಳ್ತೀವಿ. ಹೌದೌದು. ಆಮೇಲೆ ಲವಣದ ಸಾರ, ಲವಣದ ಮಟ್ಟ ಎಷ್ಟಿದೆ, ಇವೆರಡು ವಿದ್ಯುತ್ ವಾಹಕತೆ, ವಿದ್ಯುತ್ ವಾಹಕತೆ EC ಅಂತ ಏನ್ ಹೇಳ್ತೀವಿ, ಅಥವಾ ಲವಣದ ಪ್ರಮಾಣ, ಇವೆರಡು ಅತಿ ಮುಖ್ಯವಾದ್ದು. ಮೂರನೇದು ಅತಿ ಇದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾದ್ದು ಇಂಗಾಲದ ಅಂಶ, ಸಾವಯವ ಇಂಗಾಲ, ಸಾವಯವ ಇಂಗಾಲದ ಅಂಶ ನಿಮ್ಮ ಮಣ್ಣಿನಲ್ಲಿ ಎಷ್ಟಿದೆ ಅಂತ. ಇದು ಸಾವಯವ ಇಂಗಾಲದ ಅಂಶ ನಿಮ್ಮ ಪೋಷಕ ತತ್ವಗಳ ನಿರ್ವಹಣೆಯಲ್ಲಿ ಮಹತ್ವದ ಭಾಗ ನಿರ್ವಹಿಸುತ್ತೆ. ಅಂದ್ರೆ ನಮ್ಮ ಮಣ್ಣಿನ ಆರೋಗ್ಯದ ಸೂಚಕ ಅಂತೀರ ಈ ಸಾವಯವ ಇಂಗಾಲ. ಸಾವಯವ ಇಂಗಾಲ ನಮಗೆ ಮನುಷ್ಯನ ರಕ್ತ ಹೇಗೆ ಪರೀಕ್ಷೆ ಮಾಡ್ತೀವೋ ಮಣ್ಣಿನಲ್ಲಿ ಸಾವಯವದ ಇಂಗಾಲದ ಅಂಶ ನಮಗೆ ಹಿಮೋಗ್ಲೋಬಿನ್ ಇದ್ದಂಗೆ. ಜೊತೆಗೆ ಈ ಸಾರಜನಕ ರಂಜಕ ಪೊಟ್ಯಾಶ್ ಅಂಶಗಳ ಬಗ್ಗೆನೂ ಅಲ್ಲಿ ವಿಶ್ಲೇಷಣೆ ನಡೆಸ್ತಾರೆ. ಮುಖ್ಯವಾಗಿ ನಾವು ಸಾವಯವ ಇಂಗಾಲ ನೋಡ್ಬಿಟ್ಟು ಮುಂದುವರಿಸ್ತೀವಿ. ಅದಾದ್ಮೇಲೆ ಸಾರಜನಕ ರಂಜಕ ಪೊಟ್ಯಾಶ್ ಸಾಮಾನ್ಯವಾಗಿ ಈ ಇದನ್ನ ಎಲ್ಲಾ ಪ್ರಧಾನ ಪೋಷಕಾಂಶಗಳನ್ನ ಎಲ್ಲದನ್ನು ನಾವು ಮಾಡ್ತೀವಿ. ಇದ್ರ ಜೊತೆಗೆ ನಮ್ಗೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಬೇಕಾಗುತ್ತೆ ಸೆಕೆಂಡರಿ ನ್ಯೂಟ್ರಿಯಂಟ್ಸ್ ಅಂತ ಏನ್ ಹೇಳ್ತೀವಿ, ಮಾಧ್ಯಮಿಕ ಪೋಷಕಾಂಶಗಳಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಆದ್ಮೇಲೆ ಗಂಧಕ, ಇವು ಮೂರನ್ನ ಪರೀಕ್ಷೆ ಮಾಡ್ತೀವಿ. ಇದಲ್ಲದೆ ಸೂಕ್ಷ್ಮ ತತ್ವಗಳಿದೆ, ಲಘು ಪೋಷಕಾಂಶಗಳು, ಅವಲ್ಲಿ ಕಬ್ಬಿಣ, ಸತು, ಆಮೇಲೆ ಕಾಪರ್, ತಾಮ್ರ, ಆಮೇಲೆ ಬೋರಾನು, ಮ್ಯಾಂಗನೀಸು, ಮಾಲಿಬ್ಡಿನಮ್ ಇಷ್ಟನ್ನು ನಾವು ಪರೀಕ್ಷೆ ಮಾಡ್ತೀವಿ. ಈ ಅಷ್ಟು ಪರೀಕ್ಷೆನು ಹಣ್ಣಿನ ಬೆಳೆಯಲ್ಲಿ ಮಾತ್ರ ಅತಿ ಮುಖ್ಯವಾದ್ದು. ಇವೆಲ್ಲವೂ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕೆಂದ್ರೆ ಇದು ಸೂಕ್ಷ್ಮತದ ಪೋಷಕಾಂಶಗಳು ನಮಗೆ ಗ್ರಾಮ್ಸ್ ಅಲ್ಲಿ ಬೇಕಾದ್ರೂ ಕೂಡ ಇದರ ಬೆಳೆ ಮೇಲೆ ಪರಿಣಾಮ ಬಹು ತುಂಬಾ ಜಾಸ್ತಿ ಇರುತ್ತೆ. ಅಂದ್ರೆ ಗುಣಮಟ್ಟ ಮತ್ತು ಇಳುವರಿ, ಇಳುವರಿ ಎರಡರ ಮೇಲೆ, ಗುಣಮಟ್ಟ ಇಳುವರಿ ಎರಡಕ್ಕೂ ಈ ಸೂಕ್ಷ್ಮ ತತ್ವಗಳು ತುಂಬಾ ಮುಖ್ಯವಾದ್ದು. ಅಂದ್ರೆ ಇಷ್ಟೆಲ್ಲ ನೀವು ಪರೀಕ್ಷೆಗಳು ಮಾಡ್ತಿರಲ್ಲ, ಏನು ಇದಕ್ಕೆ ನೀವು ವೆಚ್ಚವನ್ನು ನಮ್ಮ ರೈತ ಬಾಂಧವರಿಗೆ ಹಾಕ್ತೀರಾ? ಪ್ರೈವೇಟ್ ಕಂಪನಿಗಳು ಅನಾಲಿಸಿಸ್ ಮಾಡುತ್ತವೆ. ಹೌದೌದು, ಗೌರ್ಮೆಂಟ್ ಸಾಯಿಲ್ ಮಣ್ಣು ಪರೀಕ್ಷಣಾ ಕೇಂದ್ರಗಳು ಇದೆ. ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನಲ್ಲೂ ಪರೀಕ್ಷೆ ಮಾಡ್ತೀವಿ. ಎಲ್ಲರದ್ದು ಇದರ ರೇಟ್ಗಳು ಬೇರೆ ಬೇರೆ ಇದೆ. ನಮ್ಮ ಸಂಸ್ಥೆನಲ್ಲಿ ಮಣ್ಣಿನ ಪರೀಕ್ಷೆಗೆ 400 ರೂಪಾಯಿ ಚಾರ್ಜ್ ಮಾಡ್ತೀವಿ, ನೀರಿನ ಪರೀಕ್ಷೆಗೂ 200 ರೂಪಾಯಿ ಚಾರ್ಜ್ ಮಾಡ್ತೀವಿ. ನೀರಿನ ಪರೀಕ್ಷೆಗೆ 200 ರೂಪಾಯಿ, ಮಣ್ಣಿನ ಪರೀಕ್ಷೆಗೆ 400 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅಂದ್ರೆ ತಾವು ಇಷ್ಟೆಲ್ಲ ಪೋಷಕಾಂಶಗಳನ್ನ ಅಲ್ಲಿ ವಿಶ್ಲೇಷಣೆ ಮಾಡ್ತೀರ. ಜೊತೆಗೆ ಈ ಹಣ್ಣಿನ ಬೆಳೆಗಳಲ್ಲಿ ಎಲೆಗಳ ಪರೀಕ್ಷೆನು ಕೂಡ ಬಹಳ ಮಹತ್ವವಾದ್ದು ಅಂತ ನಾವು ಕೇಳಿದೀವಿ. ಹೌದು, ಇದರ ಮಹತ್ವ ಎಷ್ಟು ಮಟ್ಟಿಗೆ ಇದೆ ಹಣ್ಣಿನ ಬೆಳೆಗಳಲ್ಲಿ ಅಂತೀರ? ಹಣ್ಣಿನ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಈ ವರ್ಷ ರಸಗೊಬ್ಬರ ಹಾಕಿದ್ರೆ ಇದ್ರ ಫಲಿತಾಂಶ ನಿಮ್ಗೆ ಮುಂದಿನ ವರ್ಷನೋ ಅದ್ರ ಮುಂದಿನ ವರ್ಷನೋ ಸಿಗುತ್ತೆ. ಹೌದು, ಆದ್ರೆ ಈ ವರ್ಷದ ಬೆಳೆ ತೊಂದರೆ ಆಗ್ತಾ ಇರುವುದನ್ನ ನೋಡಿ ಇದೇ ವರ್ಷ ನಾವು ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಅನ್ನೋ ಸ್ಥಿತಿ ಬಂದಾಗ, ಈಗ ನೀವು ಮರದಲ್ಲಿ ನೋಡಿದಾಗ ಎಲೆನಲ್ಲಿ ಏನೋ ಲಕ್ಷಣ ಅವಲಕ್ಷಣಗಳು ಕಾಣಿಸ್ತಾ ಇರುತ್ತೆ, ಅದನ್ನ ತಗೊಂಡ್ಬರ್ತೀರಿ. ನಾವು ಇದಕ್ಕೆ ಬೋರಾನ್ ಕಮ್ಮಿ ಇದೆ ಅನ್ಬಹುದು, ಅಥವಾ ಕಬ್ಬಿಣ ಕಮ್ಮಿ ಇದೆ ಅನ್ಬಹುದು. ಅದನ್ನ ಸುಮ್ಮನೆ ಹೇಳಕ್ಕಾಗಲ್ಲ, ಪರೀಕ್ಷೆ ಮಾಡಬೇಕಾಗತ್ತೆ. ಪರೀಕ್ಷೆ ಹೇಗೆ ಮಾಡ್ತೀವಿ? ಅವಾಗ ಮಣ್ಣು ಅಥವಾ ನೀರು ಮಾಡೋದಿಲ್ಲ, ನಾವು ಎಲೆಗಳು ಅಥವಾ ಎಲೆಗಳ ತೊಟ್ಟನ್ನ ಪರೀಕ್ಷೆ ಮಾಡ್ತೀವಿ. ಈಗ ದ್ರಾಕ್ಷಿ ತೋಟದಲ್ಲಾದ್ರೆ ಎಲೆಗಳ ತೊಟ್ಟನ್ನ ಮಾತ್ರ ಪರೀಕ್ಷೆ ಮಾಡ್ತೀವಿ. ಆ ಎಲೆಗಳ ತೊಟ್ಟನ್ನು ಎಲ್ಲಾ ಎಲೆನೂ ಕಿತ್ಕೊಂಡ್ಬರಕ್ಕಾಗಲ್ಲ. ನಮ್ಮ ಮೇಲ್ಗಡೆಯಿಂದ 5ನೇ ಎಲೆ ಅಂತ ಹೇಳ್ತೀವಿ, 5ನೇ ಎಲೆ ಬಳ್ಳಿಯಲ್ಲಿ ಮೇಲ್ಗಡೆಯಿಂದ ತುದಿಯಿಂದ 5ನೇ ಎಲೆ ತೊಟ್ಟುಗಳು ಬೇಕು. ನಮ್ಮ ತೊಟ್ಟು ಸಹಿತ ಬರಬೇಕು, ತೊಟ್ಟು ಸಹಿತ ಬೇಕು. ನಾವು ತೊಟ್ಟು ಮಾತ್ರ ಉಪಯೋಗಿಸಿ ಪರೀಕ್ಷೆ ಮಾಡ್ತೀವಿ. ಅದೇ ಮಾವಿನ ತೋಪ್ನಲ್ಲಾದ್ರೆ ಈ ವರ್ಷ ಬಲ್ತಿರುವಂತ ಎಲೆ, ನಿಮ್ಮ ರೈತರಿಗೆ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲದೆ ಇರಬಹುದು. ಒಂದು ಮಾವಿನ ಮರದಲ್ಲಿ ಒಂದ್ಸತಿ ಎಲೆ ಬಂದ್ರೆ ಅದು 4 ವರ್ಷದಿಂದ 5 ವರ್ಷದವರೆಗೂ ಎಲೆ ಮರದ ಮೇಲೆ ಇರುತ್ತೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದ್ರೆ ಇದರಲ್ಲಿ ತುಂಬಾ ಆಕ್ಟಿವ್ ಆಗಿರೋ ಎಲೆ ಯಾವುದು ಅಂದ್ರೆ ಈ ವರ್ಷ ಬಲ್ತಿರುವಂತ ಎಲೆ. ನಿಮಗೆ ಗೊತ್ತಾಗುತ್ತೆ, ಚೈತ್ರ ಮಾಸದಲ್ಲಿ ಎಲೆ ಬರುತ್ತೆ, ಒಂದ್ ರೀತಿ ಬಂದಾಗ ಕಂದು ಬಣ್ಣದಲ್ಲಿ ಇರುತ್ತೆ, ಅದಾದ್ಮೇಲೆ ಹಸಿರು ಬಣ್ಣಕ್ಕೆ ತಿರುಗುತ್ತೆ, ಹಸಿರು ಬಣ್ಣಕ್ಕೆ ತಿರುಗಿದ್ಮೇಲೆ ಅದ್ರ ಕೆಲಸ ಶುರು ಮಾಡುತ್ತೆ, ಪತ್ರ ಹರಿತಿರುತ್ತ. ಹಸಿರು ಬಣ್ಣ ಬಂದ್ಮೇಲೆ 3 ತಿಂಗಳಾಗಿರ್ಬೇಕು, ಅಷ್ಟು ಕಾದು ಅಂಥ ಎಲೆ ಮಾತ್ರ ಕಿತ್ಕೊಂಬನ್ನಿ ಅಂತ ಹೇಳ್ತೀವಿ. ಹಳೆ ಎಲೆ ಕಿತ್ಕೊಂಬಂದ್ರು ನಿಮ್ಗೆ ಫಲಿತಾಂಶ ಚೆನ್ನಾಗಿ ಬರಲ್ಲ, ಅಥವಾ ಅತಿ ಈಗಿನ್ನು ಚಿಗರಾಗಿರೋ ಎಲೆ ಬಂದ್ರು ಪ್ರಯೋಜನ ಆಗಲ್ಲ. ಹೊಸದಾಗಿ ಬಲ್ತಿರೋ ಎಲೆ ತರಬೇಕು. ತುದಿಯಿಂದ ಮತ್ತೆ ಇದು ಒಂದು ನೀವು ಹೇಳಿದಾಗ ಒಂದು 5-6 ಎಲೆಗೆ ಬರಬಹುದು ಏನೋ ಅನ್ಸುತ್ತೆ. 5ನೇ ಎಲೆ 6ನೇ ಎಲೆ ಬರುತ್ತೆ. ಒಂದೊಂದು ಮಾವಿನ ಎಲೆ ಗುಚ್ಚದಲ್ಲಿ ಬರುತ್ತೆ. ಹೌದೌದು, ಆ ಗುಚ್ಚದಲ್ಲಿ ಬಂದಾಗ ಅತಿ ಚಿಗರಾದ ಎಲೆಯಿಂದ 5ನೇದು 6ನೇದು ಎಲೆ ಕಿತ್ಕೊಂಬಂದ್ರೆ ಸಾಕು. ಆ ರೀತಿ ಎಷ್ಟು ತರಬೇಕಾಗತ್ತೆ? ಒಬ್ಬ ರೈತ ಒಂದು ತೋಪಿನಲ್ಲಿ ಪೂರ್ತಿ ನೋಡಿದಾಗ ಎಲ್ಲೆಲ್ಲಿ ಅವಲಕ್ಷಣಗಳು ಕಾಣಿಸ್ತಿದೆ ನೋಡಬೇಕು. ಒಂದೊಂದು ಮರದಲ್ಲಿ ಒಂದು 10 ಎಲೆ 15 ಎಲೆ ಕಿತ್ಕೋಬೇಕು. ಅದೇ ತರ ಒಂದು 10-15 ಮರದಲ್ಲಿ ಕಿತ್ಕೊಂಡು ಅದನ್ನ ಮಿಕ್ಸ್ ಮಾಡಿಕೊಂಡು ತರಬೇಕು. ಇಲ್ಲದೇ ಇದ್ರೆ ಒಂದೇ ಮರದ ತಂದ್ರೆ ಒಂದೇ ಮರದ ನಿಮ್ಗೆ ಫಲಿತಾಂಶ ಬರುತ್ತೆ. ಹಾಗಾಗಬಾರ್ದು. ಇಡೀ ತೋಟದಲ್ಲಿ ಹೇಗಿದೆ ಸ್ಥಿತಿ ಅಂತ ತಿಳ್ಕೊಳ್ಳೋದಕ್ಕೆ ಎಲ್ಲಾ ಮರದಲ್ಲೂ ಒಂದೊಂದೆರಡೆರಡು ಎಲೆ ಕಿತ್ಕೊಂಡು ತರಬೇಕು. ರೈತ ಬಾಂಧವರೇ, ತಮ್ಗಿನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಯ್ತು ಅಂದ್ರೆ ತಾವು ಡಾಕ್ಟರ್ ಗಣೇಶ್ ಮೂರ್ತಿ ಅವರನ್ನ ಈ ಒಂದು ದೂರವಾಣಿ ಸಂಖ್ಯೆಯಲ್ಲಿ ಅವರನ್ನ ಸಂಪರ್ಕಿಸಬಹುದು. 9449 98 16 2 8 2. ಇನ್ನೊಂದ್ಸರಿ ಹೇಳ್ತೀನಿ, 9449 98 16 2 8 2. ಡಾಕ್ಟರ್ ಗಣೇಶ್ ಮೂರ್ತಿಯವರೇ, ನಮ್ಮ ರೈತ ಬಾಂಧವರಿಗೆ ಈ ಹಣ್ಣಿನ ತೋಟಗಳಲ್ಲಿ ಫಲವತ್ತತೆಯನ್ನು ಅವರು ಹೇಗೆ ಕಾಪಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷದವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗದಲ್ಲಿ ಇದುವರೆಗೆ ಹಣ್ಣಿನ ತೋಟದಲ್ಲಿ ಫಲವತ್ತತೆಯ ನಿರ್ವಹಣೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದವರು ಡಾಕ್ಟರ್ ಎಎನ್ ಗಣೇಶ್ ಮೂರ್ತಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಪಿಎಂ ಜಗದೀಶ್. ಇನ್ನೀಗ ಕೇಳಿ ಮಹಾದೇವಮ್ಮ ಮತ್ತು ಸಂಗಡಿಗರು ಹಾಡಿರುವ ಸೋಬಾನೆ ಪದ. ನಮಃ ಸೋಬಾನ ಚಂದಗೆ ಬರುಲಮ್ಮ ಚಂದ್ರ ಮಲ್ಲೈನ ಗುಡಿ ಗಂಟ ಎಣ್ಣೋ ಕೊಡಣ್ಣ ಮಗನಿ